ಬಾಲಕ ತರುಣ ಜರ ಜೀರ್ಣ ರೂಪಾಗಿ ಬಾಲಕ ತರುಣ ಜರ ಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು ಮೇಲೆ ನರಕಿಯಾಗಿ ಬಳಕಿ ಕ್ರಮದೋಳು ತಾಳಲಾರೆನು ತನವನು ಶಂಭೂಲಿಂಗವೇ ತಾಳಲಾರೆನು ತನುವನು ಶಂಭೂಲಿಂಗವೇ ಪಾಲಿ ಚಂದರಗಿ ಬೆನ್ನೈ ಪಿ ಭೀತಿಯೊಳು ಪಾಲಿ